ತಿಮ್ಮಪ್ಪನವರೇ, ಯಾವ ಯಾವ ಊರು ಅಂದ್ರಿ? ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ. ಪುತ್ತೂರು, ಪುತ್ತೂರು. ತಿಮ್ಮಪ್ಪರೇ, ಯಾವ್ಯಾವ ಬೆಳೆಗಳು ಬೆಳೆಸಿರಿ ತಾವು? ನಾವು ಅಡಿಕೆ, ತೆಂಗು, ಕೊಕ್ಕ, ಗೇರು ಬೀಜ, ಕರಿಮೆಣಸು, ಬಾಳೆ ಎಲ್ಲ ಬೆಳೆಸ್ತೀವಿ ಸರ್. ಕರಿಮೆಣಸು ಹೇಗಿದೆ? ಕರಿಮೆಣಸು ಸಾಧಾರಣ ಉಂಟು ಸರ್. ತೊಂದ್ರೆ ಇಲ್ಲ. ಈಗ ಈ ಸಲ ಬಿಸಿಲಿಗೆ ಸ್ವಲ್ಪ ಒಂದು ಸುಟ್ಟಾಗಿ ಆಗಿದೆ ಎಲ್ಲ. ಬಾರಿ ಇದು ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಉಂಟಲ್ಲ, ಅದೀಗ ಅದರ ಚಿಗುರು ಹೊಡಿತದೆ ಸರ್. ಚಿಗುರು ಹೊಡಿಯುವಾಗ ಅದರ ಇದು ಬರ್ತದೆ, ಮೊಗ್ಗು ಬರ್ತದೆ. ಬರುವ ಸಮಯದಲ್ಲಿ ಸ್ವಲ್ಪ ತಣ್ಣಾಗಿ ಇದ್ರೆ ಒಳ್ಳೇದಾಗ, ಇಲ್ಲದಿದ್ರೆ ಸ್ವಲ್ಪ ಸುಸ್ತಾಗಿ ಆಗ್ತದೆ. ಅದು ಅಡಿಕೆ ಹೇಗಿದೆ? ಯಾವ ಬೆಳೆನು ಅಷ್ಟು ಬರ್ಲಿಕ್ಕಿಲ್ಲ ಅಂತ ಅಂದ್ರೆ, ಅಡಿಕೆ ಇದು ಗೊನೆಗಳೆಲ್ಲ ಸುಟ್ಟು ಹೋಗಿದೆ ಸರ್ ಎಲ್ಲ. ಅದು ಕಡಿಮೆ ಎಲ್ಲರೂ ಹೇಳ್ತಾರೆ, ಈಗ ಎಲ್ಲ ಕೃಷಿಕರು ಕೂಡ ಹೇಳ್ತಾರೆ ಬರುವ ವರ್ಷಕ್ಕೆ ಅರ್ಧವೇ ಸಿಗ್ಬೋದು ಅಂತ. ಕೋಕೋನು ಹಾಕೊಂಡಿದ್ದೀರ? ಎಂತ ಸರ್? ಕೋಕೋ? ಹಾ, ಕೊಕ್ಕ ಉಂಟು ಸರ್. ಎಲ್ಲಿ ಹಾಕೊಂಡಿದ್ದಾರೆ ಕೋಕೋನ? ಕೊಕ್ಕ ಇದು ಇದರ ಇದು ತೋಟ ಉಂಟಲ್ಲ, ಅಡಿಕೆ ತೋಟದ ಬದಿಯಲ್ಲಿ ಇಲ್ಲ, ಸೈಡ್ ಅಲ್ಲಿ. ಅಂದ್ರೆ ಬದಿಯಲ್ಲಿ ಬಿಸಿಲು ಬೀಳುತ್ತದೆ ಅಲ್ಲ, ತೋಟದ ಸೈಡ್ ಅಲ್ಲಿ, ಅಂದ್ರೆ ಬಿಸಿಲು ಬೀಳುವುದಕ್ಕೆ ಸ್ವಲ್ಪ ನೆರಳು ಆಗ್ತದೆ ಅದಕ್ಕೆ. ತೋಟದ ಒಳಗಡೆ ಹಾಕೊಳಕ್ ಆಗಲ್ಲ? ತೋಟದೊಳಗಡೆ ಹಾಕಿದ್ರೆ ಅಡಿಕೆ ಮರಕ್ಕೆ ಬೇರೆ ಎಲ್ಲ ಜಾಸ್ತಿ ಹೋಗ್ತದೆ ಅದು. ಹಾಗಾಗಿ ಸುತ್ತ ಹಾಕಿದ್ರೆ ಅದು ಒಂದು ಬೇಲಿ ಟೈಪ್ ಉಂಟು, ಹಾಗೆ ಸುತ್ತಮುತ್ತ ಎಲ್ಲ ಹಾಕಿದ್ದೇವೆ ಸರ್. ಕೋಕೋ ಬೇಳೆಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತಾ? ಹಾ, ಸಿಗ್ತದೆ ಸರ್, ತೊಂದರೆ ಇಲ್ಲ, ನಮಗೆ ಸಿಗ್ತದೆ ಒಳ್ಳೇದು. ನೀರಿನ ವ್ಯವಸ್ಥೆ ಬೇಕು ಮಾತ್ರ, ನೀರು ನಮಗೆ ಅಡಿಕೆಗೆ ಎಷ್ಟು ಬೇಕೋ ಅಷ್ಟು ಬೇಕು ಅದಕ್ಕೂ ಕೂಡ. ಗೊಬ್ಬರನು ಪ್ರತ್ಯೇಕವಾಗಿ ಹಾಕ್ಬೇಕಾಗತ್ತ? ಇಲ್ಲ ಇಲ್ಲ ಇಲ್ಲ, ನಾವು ಅಡಿಕೆ ಇದಕ್ಕೆ ಸ್ಪ್ರಿಂಕ್ಲರ್ ಆಗ್ತದಲ್ಲ, ಅದು ಮತ್ತೆ ತೋಟದ ನಡುವಿನಲ್ಲಿ ಹಾಕಿದ್ರೆ ಸ್ಪ್ರಿಂಕ್ಲರ್ ನೀರು ಎಲ್ಲ ಅಡಿಕೆ ಮರಕ್ಕೆ ಸಿಗಲ್ಲ, ಅಂದ್ರೆ ಅಡ್ಡ ಆಗ್ತದಲ್ಲ, ಅದಕ್ಕೆ ಬದಿಯಲ್ಲಿ ಹಾಕಿದ್ವಿ ಸರ್. ಮತ್ತೆ ಗೋಡಂಬಿ ಅಥವಾ ಗೇರು ಕೂಡ ಇದೆ ಅಂತ ಅಂದ್ರಿ? ಹಾ, ಗೇರು ಕೂಡ ಉಂಟು, ತುಂಬಾ ಏನಿಲ್ಲ, ಒಂದು 50 ಗಿಡ ಉಂಟು ಅಷ್ಟು. ಹಾಗೆ ಅದನ್ನು ಅದು ಚೆನ್ನಾಗಿ ಬರ್ತಾ ಇದೆಯಾ ಗೇರು? ಕಸಿ ಗಿಡಗಳು ಇರುದು, ಈಗ ಒಂದು 2 ವರ್ಷ ಆಯ್ತು ಫಸಲು ಕೊಡ್ಲಿಕ್ಕೆ ಆರಂಭ ಆಗಿ. ಈಗ ಮೊದಲನೇದಾಗಿ ತಿಮ್ಮಪ್ಪವರೇ, ನಿಮಗೆ ಒಂದು ಪ್ರಶ್ನೆ ಇದೆ ನಮ್ಮ ಈ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ. ಹಾ, ಕೇಳಿ ಸರ್. ನಿಮ್ಮಲ್ಲಿ ಹೊಸತ್ತಾಗಿ ನಾವು ಮಾಡ್ತಾ ಇರ್ತಾ ಇದ್ದೇನೆ, ನೀವು ನಮ್ಮ ಆಕಾಶವಾಣಿಗೆ ಬಂದ. ಹೌದೌದು. ಈಗ ಸಾಮಾನ್ಯವಾಗಿ ನಾವು ಜೇನುನೊಣಗಳನ್ನ ಸಾಕ್ತಿವಿ. ಹೌದು ಸರ್, ಜೇನು ಸಾಕಾಣಿಕೆ ಮಾಡ್ತೀವಿ. ಇವತ್ತು ಬಹಳ ಜನ ನಮ್ಮ ರೈತ ಬಾಂಧವರು ಈ ಜೇನು ಕೃಷಿ ಮಾಡ್ತಾ ಇದ್ದಾರೆ. ಒಂದು ಏನಪ್ಪಾ ಅಂತಂದ್ರೆ, ಈ ಜೇನುತುಪ್ಪ ಸಿಗೋದು ಒಂದು ಪ್ರಯೋಜನ, ಆದ್ರೆ ನಮ್ಮ ಬೆಳೆಗಳಲ್ಲಿ ಅದು ಒಳ್ಳೆ ಪರಾಗಸ್ಪರ್ಶ ಮಾಡುತ್ತೆ, ಅದರಿಂದ ಬೆಳೆ ಇಳುವರಿ ಕೂಡ ಹೆಚ್ಚಾಗುತ್ತೆ, ನಮ್ಮ ಪರಿಸರಕ್ಕೂ ಕೂಡ ಅದರಿಂದ ಬಹಳ ಅನುಕೂಲ. ನಿನ್ನೆ ಕೂಡ ನಾವು ವಿಶ್ವ ಪರಿಸರ ದಿನವನ್ನು ಆಚರಿಸಿದೀವಿ. ಜೇನುನೊಣಗಳು ಆರೋಗ್ಯಕರವಾಗಿದ್ದಾವೆ ಅಂತ ಅಂದ್ರೆ ನಮ್ಮ ಪರಿಸರ ಚೆನ್ನಾಗಿದೆ ಅಂತ ಅರ್ಥ. ಅದು ಒಂದು ಸೂಚಕ. ನಾವು ಈ ಕೀಟನಾಶಕ ಇವೆಲ್ಲ ಸ್ವಲ್ಪ ವಿವೇಚನಾ ರಹಿತವಾಗಿ ಬಳಸಿದಾಗ ಜೇನುನೊಣಗಳಿಗೆ ತೊಂದರೆ ಆಗುತ್ತೆ, ಅದನ್ನ ನೋಡಿಕೊಂಡೇ ಬಳಸ್ಬೇಕಾಗತ್ತೆ. ಈಗ ಸಾಮಾನ್ಯ ಒಂದು ಈ ಪ್ರಶ್ನೆ, ಇದಕ್ಕೆ ಜೇನು ಒಂದು ಸಾಕಾಣಿಕೆಗೆ ಸಂಬಂಧಪಟ್ಟ ಪ್ರಶ್ನೆ, ಸಾಮಾನ್ಯವಾಗಿ ನಾವು ನಮ್ಮ ದೇಶದಲ್ಲಿ ಸಾಕುವಂತ ಜೇನು ಹುಳ ಯಾವುದು ಅಂತ ಹೇಳಬೇಕು, ಯಾವ ಜಾತಿ ಜೇನುನೊಣ ಅಂತ? ನಮ್ಮ ಇಲ್ಲಿ ಹೆಚ್ಚು ಸಾಕುವುದು ಒಂದು ತುಂಡು ಅಂತ ಬರ್ತದೆ, ದೊಡ್ಡದು. ತುಂಬಾ ಉಂಟು ಸರ್, ಅದು ನಮ್ಮಲ್ಲಿ ಹೇಳ್ತಾರೆ ಒಂದು ಕೆರಿ ಅಂತ ದೊಡ್ಡದು ಬರ್ತದೆ, ಅದು ದೊಡ್ಡ ಮರದಲ್ಲಿ ಅದು ಒಂದು 10-20 ಎರಿಗಳು ಇರ್ತದೆ ಅದರಲ್ಲಿ. ಅಲ್ಲ, ಹೆಜ್ಜೆನು ಅಂತಾರೆ ಅದು? ಹಾ, ಹೆಜ್ಜೆನು, ಹೆಜ್ಜೆನು. ಅದಕ್ಕೆ ನಮ್ಮ ತುಳಿನಲ್ಲಿ ಕೆರಿ ಅಂತ ಹೇಳಿ ಹೆಜ್ಜೆನು. ಅದನ್ನ ಸಾಕ್ಲಿಕ್ಕೆ ಆಗಲ್ಲ ತಿಮ್ಮಪ್ಪರೇ, ಅದನ್ನ ಸಾಕ್ಲಿಕ್ಕೆ ಬಹಳ ಕಷ್ಟ ಅದು. ಯಾಕಂದ್ರೆ ಅದು ಸಾಕ್ಲಿಕ್ಕೆ ಆಗುದಿಲ್ಲ, ಅದ ಅಂದ್ರೆ ಅದರ ಇದು ಉಂಟು ಸರ್, ತುಪ್ಪ ತುಂಬಾ ಸಿಗ್ತದೆ. ಅದು ಒಂದು ಎಲ್ಲ ಎರಿಗಳಂತ ಇದ್ರೆ ಒಂದು 50 ಲೀಟರ್ ಎಲ್ಲ ಸಿಗ್ತದೆ. ಇಲ್ಲ, ನಮ್ಮ ದೇಶಕ್ಕೇನೆ ವಿಶಿಷ್ಟವಾದ ಒಂದು ಜೇನುನೊಣ ಇದೆ, ಅದನ್ನೇ ಹೆಚ್ಚು ಈಗ ಸಾಕಣೆ ಮಾಡ್ತಾ ಇರೋರು, ಮತ್ತೆ ಅದು ಸ್ವಲ್ಪ ಮಟ್ಟಿಗೆ ಸಾಧು ಕೂಡ. ಅದು ನೊಣ ಸಣ್ಣದ ದೊಡ್ಡದ, ಅದು ಬಹಳ ಸಣ್ಣದು ಅಲ್ಲ, ಬಹಳ ದೊಡ್ಡದು ಅಲ್ಲ, ಮಧ್ಯಮ ಒಂದು ಗಾತ್ರದಾಗಿರುತ್ತೆ ಜೇನುಗಳಿಗೆ ಹೋಲಿಸಿದಾಗ. ಅದು ನಮ್ಮ ಇದು ಇದರಲ್ಲಿ ನಾವು ಕೃಷಿ ಇದರ ವಿಷಯದಲ್ಲಿ ಹೇಗೆ ಗೊತ್ತಿಲ್ಲ, ನಮ್ಮಲ್ಲೆಲ್ಲ ದೊಡ್ಡದು ಅಂತ ಹೇಳ್ತಾರೆ. ಬಹಳ ಪೆಟ್ಟಿಗೆಗಳನ್ನಿಟ್ಟು ಸಾಕ್ತಾರೆ ಅದನ್ನ. ಹೌದು, ಅದು ಅಂದ್ರೆ ದೊಡ್ಡ ಇದಲ್ಲ, ದೊಡ್ಡದಿರುದು ಒಂದು ನಮ್ಮಲ್ಲಿ ಇದು ಕುರುಕೋಳು ಅಂತ ಬರ್ತದೆ, ದೊಡ್ಡದೊಂದು ದುಂಬಿಯಾಗಿ ಇರ್ತದೆ, ಚಂದ್ರ ದುಂಬಿಯಾಗಿ ಅದು ದೊಡ್ಡದಿರ್ತದೆ. ಅದಕ್ಕಿಂತ ಹೆಜ್ಜೆಯಿನ್ನದು ಸ್ವಲ್ಪ ಸಣ್ಣದು, ಮತ್ತೆ ಇದರಲ್ಲಿ ಇದು ಒಂದು ಮೀಡಿಯಂ ಅಂದ್ರೆ ಸಣ್ಣದು ಅಲ್ಲ ದೊಡ್ಡದು ಅಲ್ಲ. ಅದ್ರ ಹೆಸರು ಏನಾದ್ರೂ ಹೇಳ್ಬೋದಾ? ಹೆಸರು ಗೊತ್ತಿಲ್ಲ ಸರ್ ನನಗೆ. ಅದನ್ನ ಏನಂತಾರೆ ಅಂದ್ರೆ ಭಾರತೀಯ ತುಡುವೆ ಜೇನು ಅಂತಾರೆ. ಭಾರತೀಯ ತುಡುವೆ ಜೇನು ಅಂತಾರೆ. ಅದನ್ನ ವೈಜ್ಞಾನಿಕವಾಗಿ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರೀತಾರೆ. ಎಪಿಸ್ ಸೆರೆನಾ ಇಂಡಿಕಾ, ಇಂಡಿಕಾ ಅಂತಂದ್ರೆ ನಮ್ ಭಾರತದ್ದು ಅಂತ ಅರ್ಥ. ಇಂಡಿಯಾ ಇಂಡಿಕಾ, ಇಂಡಿಕಾ ಸೇರಿದ್ರೆ ನಮ್ಮ ದೇಶದ್ದು, ನಮ್ ದೇಶದ್ದು. ಅದು ಸ್ವಲ್ಪ ಇದ್ರಲ್ಲಿ ಸಾಧು ನೀವು ಅದನ್ನ ಸಾಕಾಣಿಕೆ ಮಾಡೋರು ಅದನ್ನ ಹೆಚ್ಚು ಈಗ ನಮ್ಮಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದು ನಮ್ಮ ಇದರಲ್ಲಿ ಅತ್ಯುತ್ತಮವಾದ ಜೇನು ಅಂತ ಹೇಳಿದ್ರೆ ಇದು ಮೊಜಂಟಿ ಅಂತ ಬರ್ತದಲ್ಲ. ಮುಜಂಜಿಡಿ, ಮುಜಂಡಿ ಜೇನು, ಕಲ್ ಜೇನು, ಬೇರೆ ಬೇರೆ ಜೇನುಗಳು ಇದಾವೆ ಅಲ್ಲ. ಅದರಲ್ಲಿ ಒಳ್ಳೆ ಔಷಧಿಯ ಗುಣ ಇರುವುದು ಇದರಲ್ಲಿ, ಇದರಲ್ಲಿ ಇರುದು ಸರ್. ಯಾವ್ದು ಮೊಜಂಟಿಯಲ್ಲಿ ಅಂದ್ರೆ ಅದಕ್ಕೆ ಕೆಜಿಗೆ ಜಾಸ್ತಿ ರೇಟ್ ಉಂಟು ಸರ್. ಹೌದು, ಮುಜಂಡಿ ಜೇನು ಅಂತ ಇದೆ. ಹೌದೌದು, ಔಷಧಿಯ ಗುಣ ಉಂಟು ಜಾಸ್ತಿ ಎಲ್ಲದರಲ್ಲಿ ಉಂಟು. ಅದಕ್ಕಿಂತ ಒಂದು ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಇರುದು ಎಲ್ಲ ಇದಕ್ಕೆ. ಇದು ಮದ್ದಿಗೆ ಶೀತ ಜ್ವರಕ್ಕೆ ಅದಕ್ಕೆ ಎಲ್ಲ ಈ ಇದು ಏನು ಉಂಟು ಅಂತ ಕೇಳ್ತಾರೆ ಅಂಗಡಿಯಲ್ಲಿ. ಈಗ ತಿಮ್ಮಪ್ಪರು ನಿಮ್ಮ ದೂರವಾಣಿ ಸಂಖ್ಯೆ ಸ್ವಲ್ಪ ಹೇಳ್ತೀರಾ? 74 11 26 26 22. ಸರಿ ತಿಮ್ಮಪ್ಪರು, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಮ್ಮ ಈ ಕೃಷಿ ಸಿರಿಯಲ್ಲಿ ಭಾಗವಹಿಸಿದ್ದೀರಾ, ಮತ್ತೆ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಇದುವರೆಗೂ ಪುತ್ತೂರಿನ ತಿಮ್ಮಪ್ಪ ಅವರು ನಮ್ಮ ಜೊತೆಗೆ ಸಂಭಾಷಣೆಯನ್ನು ನಡೆಸಿದರು. ಈಗ ಈ ಜೇನು ಕೃಷಿಗೆ ಸಂಬಂಧಪಟ್ಟಾಗೆ ಒಂದು ಮಾಹಿತಿ ಇದೆ. ಕೆರದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಯ ವಿಸ್ತರಣ ಶಿಕ್ಷಣ ಘಟಕ ಮಡಿಕೇರಿನಲ್ಲಿದೆ, ಜೊತೆಗೆ ಪೊನ್ನಂಪೇಟೆಯಲ್ಲಿ ಅರಣ್ಯ ಮಹಾವಿದ್ಯಾಲಯ ಇದೆ. ಇವುಗಳ ಸಹಾಶ್ರಯದಲ್ಲಿ ನಾಳೆ ಈ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಇಲ್ಲಿ ಒಂದು ದಿನದ ಜೇನು ಕೃಷಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮ ಬೆಳಗ್ಗೆ 10:30 ಪ್ರಾರಂಭವಾಗುತ್ತೆ. ಮುಖ್ಯವಾಗಿ ಈ ಜೇನು ಕೃಷಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಬಗ್ಗೆ ಇಲ್ಲಿ ಒಂದು ತರಬೇತಿಯನ್ನು ನೀಡಲಾಗುತ್ತೆ. ಅಂದರೆ ಮುಖ್ಯವಾಗಿ ಜೇನು ಕುಟುಂಬಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಮತ್ತು ಈ ಕೊಡಗಿನ ಭಾಗದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಈ ಜೇನು ಹುಳುಗಳು ಮಳೆಗಾಲದಲ್ಲಿ ಮಕರಂದವನ್ನು ಸಂಗ್ರಹಣೆ ಮಾಡೋದಕ್ಕೆ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಜೇನು ಕುಟುಂಬಗಳ ಸಂರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು, ಅವುಗಳಿಗೆ ಕೃತಕವಾಗಿ ಯಾವ ರೀತಿ ಆಹಾರವನ್ನು ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಮಾಡಿಕೊಡ್ತಾರೆ. ಜೊತೆಗೆ ಈ ಜೇನು ಉತ್ಪನ್ನಗಳ ಒಂದು ಮೌಲ್ಯವರ್ಧನೆ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಒಂದು ತರಬೇತಿ ಇರುತ್ತೆ, ಮತ್ತು ಪ್ರಾತ್ಯಕ್ಷಿಕೆ ಮೂಲಕ ಅಲ್ಲಿ ತರಬೇತಿಯನ್ನು ಕೊಡ್ತಾರೆ. ಈ ತರಬೇತಿಗೆ ಪಾಲ್ಗೊಳ್ಳೋದಕ್ಕೆ ಇಚ್ಛಿಸುವಂಥವರು ಇವತ್ತು ಸಂಜೆ 8 ಒಳಗಡೆಗೆ ತಮ್ಮ ಹೆಸರನ್ನು ನೋಂದಾಯಿಸ್ಕೋಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 9880076381. ಇನ್ನೊಂದು ದೂರವಾಣಿ ಸಂಖ್ಯೆ ಇದೆ, 9480838210. ಈ ಒಂದು ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ರೈತ ಬಾಂಧವರು ಇವತ್ತು ಸಂಜೆ ರಾತ್ರಿ 8 ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸ್ಕೋಬಹುದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ. ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ನಮ್ಮ ಕಾಫಿ ಬೆಳೆಗಾರರಿಗೆ ಕೆಲವೊಂದು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡಬಹುದು. ಮುಖ್ಯವಾಗಿ ಇನ್ನೇನು ಮುಂಗಾರು ಪ್ರಾರಂಭವಾಗುವಂಥ ಒಂದು ಸಂದರ್ಭದಲ್ಲಿ ಕಾಫಿ ತೋಟಗಳಲ್ಲಿ ಕೆಲವೊಂದು ಮುಖ್ಯವಾದ ಅಂಶಗಳ ಕಡೆಗೆ ನಮ್ಮ ರೈತ ಬಾಂಧವರು ಗಮನ ಕೊಡಬೇಕು. ಮುಖ್ಯವಾಗಿ ಅವರು ತೋಟಗಳಲ್ಲಿರುವಂಥ ನೆರಳಿನ ಮರಗಳನ್ನು, ಕಾಫಿ ತೋಟದಲ್ಲಿರುವಂಥ ನೆರಳಿನ ಮರಗಳ ಒಂದು ನೆರಳನ್ನು, ಕೊಂಬೆಗಳನ್ನು ಸ್ವಲ್ಪ ತೆಗೆದು ತೆಳು ಮಾಡಿ ಬಿಸಿಲು ಹೆಚ್ಚು ಬೀಳೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಎಲ್ಲೆಲ್ಲಿ ಒಂದು ತೆರೆದ ಜಾಗ ಇರುತ್ತೆ, ಮತ್ತು ಹೊಸದಾಗಿ ಎಲ್ಲಿ ತೋಟ ಮಾಡಬೇಕು ಅಂತ ಸ್ವಲ್ಪ ಖಾಲಿ ಜಾಗ ಇರುತ್ತೆ, ಅಂತಹ ಕಡೆಗಳಲ್ಲಿ ಈ ನೆರಳಿನ ಮರಗಳ ಕೊಂಬೆಗಳನ್ನು ನೆಡಬಹುದು, ಅಂದರೆ ವಂಶಾಭಿವೃದ್ಧಿಗೋಸ್ಕರ. ಮತ್ತು ಸಾಧ್ಯವಾದರೆ ಸಸಿಗಳು ಸಿಕ್ಕರೆ ಸಸಿಗಳನ್ನು ಕೂಡ ಹಾಕಬಹುದು. ಇದರಲ್ಲಿ ಕೆಲವು ಒಂದು ತಾತ್ಕಾಲಿಕವಾದಂಥ ನೆರಳು ಮರಗಳಿರ್ತವೆ, ಇನ್ನು ಕೆಲವು ಶಾಶ್ವತವಾದಂಥ ನೆರಳು ಮರಗಳನ್ನು ನಾವು ಹಾಕ್ಕೊಳ್ತೀವಿ. ತಾತ್ಕಾಲಿಕವಾದ್ದು ಅಂದರೆ ಸ್ವಲ್ಪ ಆ ಬೆಳೆದ ಮೇಲೆ ಅವುಗಳ ಆಯಷ್ಟು ಮುಗಿದೋಗುತ್ತೆ, ಇನ್ನು ಕೆಲವು ಅರಣ್ಯ ಮರಗಳು ಬಹಳ ವರ್ಷಗಳವರೆಗೆ ಬೆಳ್ಕೊಂಡಿರ್ತವೆ, ಅಂಥವುಗಳ ಒಂದು ಸಸಿಗಳನ್ನು ಹಾಕ್ಕೋಬೋದು ನಾವು. ಜೊತೆಗೆ ಈ ಹೊಸದಾಗಿ ಎಲ್ಲೆಲ್ಲಿ ನಾವು ಒಂದು ಈ ಸಸಿಗಳನ್ನು ನೆಡೋದಕ್ಕೆ ಜಾಗಗಳನ್ನು ಗುರುತಿಸಿರ್ತೀವಿ, ಅಂತಹ ಕಡೆಗಳಲ್ಲಿ ಈ ಗುಂಡಿಗಳನ್ನು ತುಂಬಬೇಕಾಗತ್ತೆ. ಸಾವಯವ ಗೊಬ್ಬರ ಮತ್ತು ಈ ಚೆನ್ನಾಗಿ ಕಳೆದಂಥ ಸೊಪ್ಪು ಸದೆ ಇದೆಲ್ಲ ಹಾಕಿ ಅವುಗಳನ್ನು ತುಂಬಬೇಕಾಗತ್ತೆ. ಜೊತೆಗೆ ಈ 18 ತಿಂಗಳು ವಯಸ್ಸಾಗಿರುವಂಥ ಕಾಫಿ ಸಸಿಗಳನ್ನೇ ಅಲ್ಲಿ ನೆಡಬೇಕಾಗತ್ತೆ. ಸ್ವಲ್ಪ ಅವಕ್ಕೆ ವಯಸ್ಸಾಗಿರಬೇಕು, ಅಲ್ಲಿ ಆ ಸಸಿಗಳನ್ನು ನೆಟ್ಟು ಅವುಗಳಿಗೆ ಆಧಾರವನ್ನು ಕೊಡಬೇಕಾಗತ್ತೆ. ಜೊತೆಗೆ ಬುಡಕ್ಕೆ ಸ್ವಲ್ಪ ಮುಚ್ಚಿಗೆಯನ್ನು ಕೂಡ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಅವು ಮಳೆ ಪ್ರಾರಂಭವಾದಾಗ ಚೆನ್ನಾಗಿ ಹತ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಜೊತೆಗೆ ಈ ನಾವು ಕಳೆಯನ್ನು ಕೂಡ ತೆಗಿಬೇಕಾಗತ್ತೆ. ಆ ಕಳೆ ತೆಗೆದ ಕೂಡಿಗೆ ನಾವು ಗಮನವನ್ನು ಕೊಡಬೇಕು. ಶ್ರೋತೃಗಳೇ, ತಾವು ಈ ಕೃಷಿ ಸಿರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ, ಈ ದೂರವಾಣಿ ಸಂಖ್ಯೆ ಸ್ವಲ್ಪ ಬದಲಾವಣೆಯಾಗಿದೆ, ಗಮನಿಸಿ. 2285558 STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558 STD ಕೋಡ್ 08272. ಇನ್ನು ಮುಖ್ಯವಾಗಿ ನಾವು ಕಳೆಗಳನ್ನು ತೆಗೆಯೋದು ಬಹಳ ಮುಖ್ಯ. ಜೊತೆಗೆ ಎಲ್ಲೆಲ್ಲಿ ಈಗಾಗಲೇ ತೋಟಗಳು ಇರ್ತವೆ ಅಂತಹ ಕಡೆಯಲ್ಲಿ ಈ ಕಂಬ ಚಿಗುರನ್ನು ತೆಗೆಯೋದು ಬಹಳ ಮುಖ್ಯವಾದಂಥ ಕ್ರಮ. ಈಗ ಒಂದು ದೂರವಾಣಿ ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಸರ್, ಮುಂಚೆ ಬೆಂಗಳೂರಿನಲ್ಲಿ ಇದ್ರಲ್ಲ ಸರ್. ತಮ್ಮ ಹೆಸರು ಏನು ಸರ್? ನಾನು ಶಿವನಂಜು ಅಂದ್ಬಿಟ್ಟು. ಶಿವನಂಜು, ಎಲ್ಲಿಂದ ಮಾತಾಡ್ತಿದ್ರೆ ಶಿವನಂಜು? ಸರ್, ಇಲ್ಲೇ ಮಡಿಕೇರಿಯಿಂದಾನೇ ಮಾತಾಡ್ತಾ ಇದ್ದೀನಿ. ಮುಂಚೆ ತಾವು ಬೆಂಗಳೂರು ಸ್ಟೇಷನ್ ಅಲ್ಲಿ ಇದ್ರಿ. ಹೌದು, ಕಾರ್ಯಕ್ರಮ ಕೇಳ್ತಾ ಇದೆ ಸರ್. ನಾನು ಮುಂಚೆ ಬೆಂಗಳೂರು ಸ್ಟೇಷನ್ ಅಲ್ಲಿ ಇದ್ರಿ ನೀವು. ಆ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಬರ್ತಿತ್ತಲ್ಲ ನೋಡಿ. ಹೌದು, ಆಗ ಕೇಳ್ತಾ ಇದೆ ಸರ್. ಈಗ ಮಡಿಕೇರಿಗೆ ಬಂದಿದ್ರಲ್ಲ ಸರ್. ಹೌದು, ಶಿವನಂಜು ಅವರು ತಾವು ಕೃಷಿ ಮಾಡ್ತೀರಾ ಸರ್? ಯಾವ್ಯಾವ ಬೆಳೆ ಬೆಳಿತೀರಾ ಶಿವನಂಜು ಅವರೇ? ಸರ್, ಆಲೂಗಡ್ಡೆ ಬೆಳಿತೀವಿ, ತಂಬಾಕು ಬೆಳಿತೀವಿ, ಆಮೇಲೆ ನಾವು ಶುಂಠಿ ಬೆಳಿತೀವಿ, ರಾಗಿ ಬೆಳಿತೀವಿ, ಈರುಳ್ಳಿ ಬೆಳಿತೀವಿ ಸರ್. ಸರಿ, ನಿಮ್ದು ಜಮೀನು ಎಲ್ಲಿದೆ ಸರ್? ಜಮೀನು ಎಲ್ಲಿ ಬರುತ್ತೆ? ಮೈಸೂರಿನಲ್ಲಿದೆ ಸರ್. ಮೈಸೂರಿನಲ್ಲಿ, ಯಾಕಂದ್ರೆ ತಂಬಾಕು ಈ ಕೊಡಗು ಪ್ರದೇಶದಲ್ಲಿ ಎಷ್ಟು ಬೆಳೆಯಲ್ಲ. ತಂಬಾಕು ಬೆಳಿತೀವಿ ಸರ್, ಹುಣಸೂರು ಪಿರಿಯಾಪಟ್ಟಣ ಸುತ್ತಮುತ್ತ ತಂಬಾಕು ಬೆಳಿತೀವಿ. ಆಲೂಗಡ್ಡೆನು ಬೆಳಿತಾರಲ್ಲಿ ಸರ್? ಮಡಿಕೇರಿಗೆ ಬಂದಿದ್ದು ಬಹಳ ಖುಷಿ ಆಯ್ತು ಸರ್ ನನಗೆ. ಒಳ್ಳೇದು, ಈಗ ಮಾತಾಡೋಣ, ಈ ನಿಮ್ಮ ಕೃಷಿ ಬಗ್ಗೆ ಮಾತಾಡೋಣ ಸ್ವಲ್ಪ. ಬೆಂಗಳೂರಿನಲ್ಲಿದ್ರಲ್ಲ, ಶುಂಠಿನೂ ಬೆಳಿತೀರ? ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಈಗ ಮುಖ್ಯವಾಗಿ ಕಂಬ ಚಿಗರನ್ನು ತೆಗೆದ್ರ ಕಡೆಗೆ ನಾವು ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ವಿ. ಇನ್ನು ಅದೇ ರೀತಿ ಈ ಕೆಲವೊಂದು ಚರಂಡಿಗಳು ಮತ್ತು ಈ ತೊಟ್ಲು ಗುಂಡಿಗಳು ಅಂತ ಮಾಡಿರ್ತಾರೆ ತೋಟಗಳಲ್ಲಿ, ಹೆಚ್ಚಾದಂಥ ನೀರು ಹೊರಗಡೆ ಹೋಗೋದಕ್ಕೆ. ಜೊತೆಗೆ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮವಾಗಿ ಕೆಲವು ಗುಂಡಿಗಳನ್ನು ತೆಗೆದಿರುತ್ತಾರೆ ತೋಟದಲ್ಲಿ. ಆ ಹಿಂದಿನ ವರ್ಷದ ಆ ತರ್ಗು ಅಥವಾ ದರ್ಗು ಅಂತಾರಲ್ಲ, ಅದು ತುಂಬಿಕೊಂಡಿರುತ್ತೆ. ಜೊತೆಗೆ ಈ ಮಳೆಗೆ ಸಾಕಷ್ಟು ಮಣ್ಣು ಬಂದು ಅದಕ್ಕೆ ತುಂಬಿಕೊಂಡಿರುತ್ತೆ. ಅವುಗಳನ್ನು ಮತ್ತೆ ನಾವು ಆ ಒಂದು ಆ ತರ್ಗು ಪ್ಲಸ್ಸು ಈ ಮಣ್ಣು ಮೇಲ್ಮಣ್ಣೆಲ್ಲ ಇರುತ್ತಲ್ಲ ಅದೆಲ್ಲ ಒಂದು ಮಿಶ್ರ ಆಗಿ ಒಳ್ಳೆ ಗೊಬ್ಬರ ಆಗಿರುತ್ತೆ. ಅದನ್ನು ತೆಗೆದು ಗಿಡಗಳಿಗೆ ಹಾಕಬಹುದು, ಮತ್ತು ನಮ್ಮ ಗುಂಡಿಗಳನ್ನು ಕೂಡ ನಾವು ಸ್ವಚ್ಛ ಮಾಡ್ಕೋಬೋದು. ಇದರಿಂದ ಈ ವರ್ಷ ಬರುವಂಥ ಮೇಲ್ಮಣ್ಣು ಮತ್ತು ಒಂದು ತರಗು ಅಲ್ಲಿ ಶೇಖರಣೆ ಆಗೋದಕ್ಕೆ ಅನುಕೂಲವಾಗುತ್ತೆ. ಜೊತೆಗೆ ಚರಂಡಿಗಳನ್ನು ಈ ಸಂದರ್ಭದಲ್ಲಿ ಸ್ವಚ್ಛ ಮಾಡೋದು ಕೂಡ ಅಷ್ಟೇ ಮುಖ್ಯ. ಇನ್ನು ಈ ಕಂಬಳಿ ಹುಳುಗಳ ಪತಂಗಗಳು ಈ ಸಂದರ್ಭದಲ್ಲಿ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಈ ಬೆಳಕು ಬಲೆಗಳನ್ನು ಅಲ್ಲಲ್ಲಿ ಸ್ಥಾಪಿಸಬೇಕು. ಇದರಿಂದ ಈ ಪತಂಗಗಳನ್ನು ನಾವು ಸಂಗ್ರಹಿಸಿ ಅವುಗಳನ್ನು ನಾಶ ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಅದೇ ರೀತಿ ಈ ಹಸಿರು ಒಂದು ಕೀಟಗಳು ಬರ್ತವೆ, ಕೆಲವು ಈ ಬಿಳಿ ಹೊಟ್ಟಿನ ತಿಗಣೆ ಅಂತ ಬರುತ್ತೆ, ಮೀಲಿ ಬಗ್ ಅಂತ, ಇವುಗಳು ಕೂಡ ಭಾಳ ತೊಂದರೆ ಕೊಡ್ತಾ ಇರ್ತವೆ. ಅವುಗಳಿಗೂ ಕೂಡ ನಾವು ಮತ್ತು ಇನ್ನೊಂದೇನು ಅಂತಂದರೆ ಈ ಬಿಳಿ ಹೊಟ್ಟಿನ ತಿಗಣೆ ಮತ್ತು ಹಸಿರು ಆ ಕೀಟಗಳ ನಿಯಂತ್ರಣಕ್ಕೂ ಕೂಡ ನಾವು ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಆ ಕಪ್ಪು ಕೊಳೆ ರೋಗ ಕೂಡ ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು ಹೆಚ್ಚಾಗಿ ಎಲ್ಲಿ ಗುಂಪು ಗುಂಪಾಗಿರ್ತವೆ ಗಿಡಗಳು ಅವುಗಳ ಒಂದು ಬೆಳವಣಿಗೆಯನ್ನು ತೆಳುವುಗೊಳಿಸ್ಬೇಕಾಗತ್ತೆ. ಇದರಿಂದ ಆ ಕಪ್ಪು ಕೊಳೆ ರೋಗವನ್ನು ನಿಯಂತ್ರಣ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಸಿಂಪರಣೆಯನ್ನು ಕೂಡ ಕೈಗೊಳ್ಬೋದು. 1% ಬೋರ್ಡೋ ದ್ರಾವಣವನ್ನು ನಾವು ಸಿಂಪರಣೆಗೆ ಬಳಸ್ಕೋಬೋದು. ಇದಕ್ಕೆ ಬದಲಾಗಿ ಕಾರ್ಬನ್ಡೈಸಿಮ್ ಅಂತ ಒಂದು ಶಿಲೀಂದ್ರನಾಶಕ ಇರುತ್ತೆ. ಇದನ್ನು ಒಂದು ಬ್ಯಾರಲ್ ನೀರಿಗೆ 120 ಗ್ರಾಂ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡ್ಬೋದು. ಇದೇ ಸಂದರ್ಭದಲ್ಲಿ ಈ ಕಾಫಿಗೆ ತುಕ್ಕು ರೋಗ ಬರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮುಂಜಾಗ್ರತೆ ಕ್ರಮವಾಗಿಯೇ 5% ಬೋರ್ಡೋ ಮಿಶ್ರಣವನ್ನು ನಾವು ಈ ಮಳೆಗಾಲಕ್ಕಿಂತ ಮುಂಚೆ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇದರಿಂದ ಈ ಕಾಫಿಗೆ ಬರುವಂಥ ಈ ತುಕ್ಕು ರೋಗವನ್ನು ನಾವು ನಿರ್ವಹಣೆ ಮಾಡ್ಬೋದು. ಕಾಫಿನಲ್ಲೇ ಕೆಲವು ಈ ರೋಗಕ್ಕೆ ತುತ್ತಾಗುವಂಥ ತಳಿಗಳಿದ್ದಾವೆ, S-795 ಕಾವೇರಿ, ಈ ರೀತಿ ಇವುಗಳಿಗೆ ನಾವು ಕೆಲವೊಂದು ಅಂತರ್ವ್ಯಾಪಿ ಶಿಲೀಂದ್ರನಾಶಕಗಳು ಬರ್ತವೆ, ಅವುಗಳನ್ನು ಸಿಂಪರಣೆ ಮಾಡಬೇಕಾಗತ್ತೆ. ರೈತ ಬಂಧುವರೇ, ತಾವು ಈ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 2285558, STD ಕೋಡ್ 08272. ಈ ಮುಖ್ಯವಾಗಿ ಈ ತುಕ್ಕು ರೋಗದ ನಿರ್ವಹಣೆಗೆ ಈ ಟ್ರೈಬಿಡಮೆಫಾನ್ ಅಂತ ಒಂದು ಶಿಲೀಂದ್ರನಾಶಕ ಇದೆ. ಇದನ್ನು ನಾವು 0.02% ಪ್ರಮಾಣದಲ್ಲಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಪ್ರತಿ 200 ಲೀಟ್ರ್ ನೀರಿಗೆ, ಅಂದರೆ ಬ್ಯಾರಲ್ಗೆ, 160 ಗ್ರಾಂ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡ್ಬೋದು. ಇನ್ನು ಸಸಿಗಳನ್ನು ಮಾಡ್ಕೊಂಡವರು ಮುಖ್ಯವಾಗಿ ಈ ಸಸಿಗಳ ಮೇಲೆ ಏನು ಚಪ್ಪರ ಹಾಕಿರ್ತಾರೆ ಅದನ್ನು ಸ್ವಲ್ಪ ಈ ವಾತಾವರಣವನ್ನು ಹವಾಗುಣವನ್ನು ನೋಡಿಕೊಂಡು ಸ್ವಲ್ಪ ತೆಳುವುಗೊಳಿಸ್ಬೇಕಾಗತ್ತೆ, ತೆಗಿಬೇಕಾಗತ್ತೆ. ಯಾಕೆಂದರೆ ಅವುಗಳಿಗೆ ಈ ಮಳೆ ನೀರು ತೊಟ್ಟಿಕ್ಕಿ ಒಂದು ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬೆರಿ ಬೊರರ್, ಈ ಕಾಫಿ ಹಣ್ಣುಗಳು ಬಲಿಯರಕ್ಕೆ ಶುರುವಾದಾಗ ಬೆರಿ ಬೊರರ್ನಂಥ ಒಂದು ಕೀಟದ ಹಾವಳಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೋಸ್ಕರ ಈ ಬೆರಿ ಬೊರರ್ಗಳ ನಿಯಂತ್ರಣಕ್ಕೆ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ಕಾರ, ಮಾತಾಡಿ. ದೂರವಾಣಿ ಸಂಪರ್ಕ ಏರ್ಪಡ್ತಾ ಇಲ್ಲ. ಈಗ ಬೆರ್ರಿ ಬೊರರ್ ಸಮಸ್ಯೆ ಮುಖ್ಯವಾಗಿ ಕಾಫಿ ಬೀಜಗಳು, ಬೇಳೆ ಅಂತೀವಲ್ಲ, ಅದು ಬಲಿತಾ ಇರುವಾಗ ಇವುಗಳ ಹಾವಳಿ ಸ್ವಲ್ಪ ಹೆಚ್ಚಾಗುತ್ತೆ. ಆದ್ದರಿಂದ ಪ್ರಾರಂಭದಲ್ಲೇ ಅವುಗಳನ್ನು ಗುರುತಿಸಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ಈ ಕ್ಲೋರೋಫೈರಿಪಾಸ್ ಅಂತ ಒಂದು ಕೀಟನಾಶಕ ಸಿಗುತ್ತೆ, ಇದನ್ನು ನಾವು ಸಿಂಪರಣೆಗೆ ಬಳಸ್ಕೋಬೋದು. ಇದಕ್ಕೆ ಬದಲಾಗಿ ಒಂದು ಜೈವಿಕ ಒಂದು ಶಿಲೀಂದ್ರನಾಶಕ ಇದೆ, ಬೆವೇರಿಯಾ ಬ್ಯಾಸಿಯಾನ ಅಂತ, ಆ ಒಂದು ಸಿಂಪರಣೆಯನ್ನು ಕೂಡ ನಾವು ಮಾಡ್ಬೋದು. ಇದನ್ನ ಸಿಂಪರಣೆ ಮಾಡುವಾಗ ವಾತಾವರಣದಲ್ಲಿ ತೇವಾಂಶ ಇರಬೇಕಾಗತ್ತೆ. ಜೊತೆಗೆ ಈ ಒಂದು ಸಾಮೂಹಿಕವಾಗಿ ಸಿಂಪರಣೆ ಮಾಡೋದು ಅಷ್ಟೇ ಮುಖ್ಯವಾಗುತ್ತೆ. ಕ್ಲೋರೋಫೈರಿಪಾಸನ್ನು ಕೂಡ ನಾವು ಬಳಸ್ಕೋಬೋದು. ಈ ರೀತಿಯಾಗಿ ನಮ್ಮ ರೈತ ಬಾಂಧವರು ಕೆಲವೊಂದು ಕ್ರಮಗಳನ್ನು ಅನುಸರಿಸೋದ್ರಿಂದ ಈ ಕಾಫಿನಲ್ಲಿ ಒಳ್ಳೆಯ ನಿರ್ವಹಣೆಯನ್ನು ಮಾಡ್ಬೋದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಾಂ ನಮಸ್ಕಾರ. ನಿಮ್ದು ಪ್ರತಿಧ್ವನಿ ಬರ್ತಾ ಇದೆ, ರೇಡಿಯೋದಿಂದ ಸ್ವಲ್ಪ ದೂರ ಇರ್ತೀರಾ? ಹಲೋ ಹಲೋ, ನಮಸ್ಕಾರ ಹೇಳಿ. ನಮಸ್ಕಾರ ಸರ್, ತಮ್ಮ ಹೆಸರು? ನಾನು ವೆಂಕಟರಮಣ ಅಂತ, ಬಾಗಮಂಡಲದಿಂದ. ರೇಡಿಯೋ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀರಾ, ಬಹಳ ಪ್ರತಿಧ್ವನಿ ಬರ್ತಾ ಇದೆ. ಹಲೋ ಹೇಳಿ ಸರ್. ಹಾಂ ಕೇಳಿಸ್ತಾ ಇದೆ, ವೆಂಕಟರಮಣದಲ್ಲಿ ಬಾಗಮಂಡಲದಿಂದ. ಬಾಗಮಂಡಲ ಭಾಗ್ಯಮಲ್ಲ ಅಲ್ಲ ಸರ್, ತಾವೂರು ಅಂತ ಬರುತ್ತೆ. ತಾವೂರು ತಾವೂರು. ನಾನು ಅನಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ. ನಾನು ಡಿಪಾರ್ಟ್ಮೆಂಟ್ ಅಲ್ಲಿ. ಸರಿ ಸರಿ ಸರಿ, ಹಾಗೆ ಮಾತಾಡೋಣ ಅಂತ ಕೇಳ್ತಾ ಇದ್ದೆ. ವೆಂಕಟರಮಣ ಅವರು ಯಾವ ಬೆಳೆ ಬೆಳಿತೀರಿ? ನಾನು ಈಗ ಸ್ವಲ್ಪ ಎಲ್ಲ ಬೆಳೆಯೂ ಬೆಳಿತೀನಿ ಸರ್. ನಾನು ಎಲ್ಲ ಬೆಳೆಗಳು ಅಂದ್ರೆ ಜೋಳ ರಾಗಿ ಎಲ್ಲ ಬೆಳೆದ ಕೃಷ್ಣನಗರದಲ್ಲಿ. ಅಲ್ಲಿಂದ ಬಿಟ್ಟು ನಾನು ಬಾಗಮಂಡಲ ಸೆಟ್ಲ್ ಆಗಿದ್ದೀನಿ. ಇಲ್ಲಿ ಕಾಫಿ ಕೃಷಿ ಮಾಡ್ತಾ ಇದ್ದೀವಿ. ಕಾಫಿ ಮಾಡ್ತಾ ಇದ್ದೀರಾ? ಸ್ವಲ್ಪ ಗದ್ದೆನು ಮಾಡ್ತಾ ಇದ್ವಿ. ಮತ್ತೆ ಮೇನ್ ಅಲ್ಲಿ ಜೇನು ಸಾಕಲಿಕ್ಕೆ ನಂದು ನನ್ನ ಪ್ರೊಫೆಷನ್ ಅದು. ಸರ್ವಿಸ್ ಅಲ್ಲಿ ನಾನು 38 ವರ್ಷ ಸರ್ವಿಸ್ ಮಾಡಿ ಜೇನು ಕೃಷಿ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ಸರಿ ಸರ್. ಸೊ ಆತರ ಎಷ್ಟು ಜನ ಕುಟುಂಬಗಳು ಇದಾವೆ ವೆಂಕಟರಮಣ ಅವರೇ? ನಿಮ್ದು ರಿಟೈರ್ಡ್ ಆಗಿ 20 ವರ್ಷ ಆಯ್ತು. ಸರಿ ಸರಿ, ಎಷ್ಟು ಕುಟುಂಬ ಇದಾವೆ ಜನ ಕುಟುಂಬಗಳು? ಪ್ರಥಮ ಜನ ಅಂತ ನಾನು ಇದ್ದೀಚೆ ಒಂದು ಲೆಟರ್ ಅನ್ನು ಸಹ ಬರೆದಿದ್ದೆ ತಮ್ಮ ಇವರಿಗೆ, ವಿಜಯಂಗಡಿ ಅವರಿಗೆ. ಇವಾಗ ಸರಿ ಸರಿ ಹೇಳ್ಬೋದು ಅಂತ ಅನಿಸುತ್ತೆ. ಅಲ್ಲ ಈಗ ಎಷ್ಟು ಜನ ಕುಟುಂಬಗಳಿದಾವ ನಿಮ್ಮಲ್ಲಿ? ಹಲೋ ಹಲೋ ಹಲೋ ಹಲೋ, ಹಾ ಮಾತಾಡಿ. ಕೇಳಿಸ್ತಾ ಇಲ್ವಾ? ಹಲೋ ಹಲೋ, ನೀವು ಮೈಕ್ ಇದು ಮೊಬೈಲ್ ನಲ್ಲಿ ಮಾತಾಡಿ, ರೇಡಿಯೋದಲ್ಲಿ ಕೇಳಿಸ್ಕೊಂಡು ಮಾತಾಡಕ್ ಹೋಗ್ಬೇಡ್ರಿ ವೆಂಕಟರಮಣ ಅವರೇ. ಹಲೋ ಹಲೋ ಹಲೋ, ನಿಮ್ಮ ವಾಯ್ಸ್ ಸರಿ ಕೇಳ್ತಾ ಇದ್ದೆ. ನಾನು ಮನೆ ಒಳಗೆ ಇದ್ದೀನಿ, ರೇಡಿಯೋ ದೂರ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಎಷ್ಟು ಜೇನು ಕುಟುಂಬಗಳಿದಾವೆ? ಸರಿ ಸರಿ, ಇನ್ನೊಂದು ಮಾತಾಡೋಣ, ನಿಮ್ ಜೊತೆ ಭೇಟಿ ಮಾಡಿ ಮಾತಾಡ್ತೀನಿ ನಾನು. ಇವರು ಮಾತಾಡ್ಸ್ಬೇಕಂದಿತ್ತು ಅವ್ರಿಗೆ, ಸರಿಯಾಗಿ ಸಂಪರ್ಕದ ಕೊರತೆ ಉಂಟಾಗಿದೆ. ಈ ಕರೆಯಲ್ಲಿ ಸ್ಥಗಿತ ಮಾಡೋಣ. ಈಗ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಬೋರ್ಡೋ ದ್ರಾವಣ ತಯಾರಿಕೆ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿಯನ್ನು ಕೊಡಬಹುದು. ಈ ಬೋರ್ಡೋ ದ್ರಾವಣ ತಯಾರಿಕೆಗೆ ಸಾಧಾರಣವಾಗಿ ನಾವು 100 ಲೀಟ್ರ್ ನೀರಿಗೆ 1 ಕಿಲೋಗ್ರಾಮ್ನಷ್ಟು ಮೈಲ್ತುತ್ತ, 1 ಕಿಲೋಗ್ರಾಮ್ನಷ್ಟು ಸುಣ್ಣ ಮತ್ತು 100 ಲೀಟ್ರ್ ನೀರು ಈ ರೀತಿ ಬೆರೆಸ್ಕೊಂಡು ತಯಾರಿಸ್ಕೊಂಡ್ರೆ 1% ಮುಖ್ಯವಾಗಿ ಈ ಮೈಲ್ತುತ್ತ ಮತ್ತು ಸುಣ್ಣವನ್ನು ಪ್ರತ್ಯೇಕವಾಗಿ ನಾವು ಬೆರೆಸ್ಕೊಂಡು ಆನಂತರ ಅವುಗಳನ್ನು ಮಿಶ್ರಣ ಮಾಡಿಕೊಂಡು ಒಟ್ಟು ಒಂದು ಗಾತ್ರವನ್ನು 100 ಲೀಟ್ರಿಗೆ ಏರಿಸ್ಕೋಬೇಕಾಗುತ್ತೆ ದ್ರಾವಣದ್ದು. ಆನಂತರ ಅದರ pHನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮ ಬೆಳೆಗಳಿಗೆ ನಾವು ಸಿಂಪರಣೆಯನ್ನು ಮಾಡ್ಬೋದು. ರೈತ ಬಾಂಧವರೇ, ಇವತ್ತಿನ ಈ ಕೃಷಿ ಸಿರಿ ಕಾರ್ಯಕ್ರಮವನ್ನು ಮುಗಿಸೋಣ. ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ನಿಧನ ಸುದ್ದಿ. ಮೂರ್ನಾಡು ಐಕೋಳ ಕಾರಳಾನ ಮುಂಡಂಡ ನಂಜಪ್ಪ ಎಂಗಡ ಪೊಣ್ಣು ಪುಷ್ಪ ನಂಜಪ್ಪ ಎಂಗ ಇಂದು ಮರಣಪಟ್ಟಿತ್ತು. ಮುಂಡಂಡ ದಿನೇಶ್ ಎಂಗಡ ಅವು 79 ಬಯತ್ರ. ಮುಂಡಂಡ ಪುಷ್ಪ ನಂಜಪ್ಪ ಎಂಗಡ ತಾಮನೆ ಮಂದ ನಿರ್ವಂಡ. ಆಖಿರಿ ಕಾರ್ಯ ನಾಳೆ ಮಜ್ಜಂತ್ರ ಮೀದ ಐಕೋಳ ಗ್ರಾಮತ್ರ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ಮೂಲತ್ತು ಕುಂಜಿಲ ಕೇರಿ ಕಾರಳಾನ ವಿರಾಜ್ ಪೆಟೀಲು ವಾಸಂಜ ಮುಕ್ಕಾಟಿರ ಪೊನ್ನಪ್ಪ ರಘು ಎಂಗ ಇಂದು ಮರಣಪಟ್ಟಿತ್ತು. 85 ಬಯತ್ರ ರಿಟೈರ್ಡ್ ರೆವಿನ್ಯೂ ಆಫೀಸರ್. ಮುಕ್ಕಾಟಿರ ಪೊನ್ನಪ್ಪ ರಘು ಎಂಗಡ ಅಕಿರಿ ಕಾರ್ಯ ನಾಳೆ 4 ಗಂಟೆಗೆ ವಿರಾಜ್ ಪೇಟೆ ಕೊಡವ ಸಮಾಜ ಕ್ಯಾಕೊಳ್ಳುತ್ತಲೇ ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪಿನ ವಿವರ. ಕೊಡಗು ಜಿಲ್ಲೆಯ 103 ಗ್ರಾಮ ಪಂಚಾಯಿತಿಗಳ ಎರಡನೇ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮೀಸಲಾತಿ ನಿಗದಿ ಮಾಡಿಕಿರುವುದರಿಂದ ಇದೇ ಜೂನ್ 12 ಪ್ರಕ್ರಿಯೆಗೆ ಶುರುವಾದೆ. ಆದ್ದರಿಂದ ಆಯಾಯ ತಾಲೂಕಿಗೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ಮೀಸಲಾತಿ ನಿಗದಿಪಡಿಸುವ ಸಭೆಗೆ ಹಾಜರಾಗುವ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಮಾಹಿತಿ ಕೊಟ್ಟವು. ಮಡಿಕೇರಿನ ಗಾಂಧಿ ಭವನದಲ್ಲಿ ಇಂದು ಮಾತನಾಡಿದ ಇವು ಗ್ರಾಮ ಪಂಚಾಯಿತಿನ ಚುನಾಯಿತ ಸದಸ್ಯರ ಎದುರು ಮೀಸಲಾತಿ ನಿಗದಿಪಡಿಸಲಾದೆ ಅಂತ ಹೇಳಿದವು. ಈ ನಿಟ್ಟಿನಲ್ಲಿ ಇದೇ 12 ಬೆಳಿಗ್ಗೆ ವಿರಾಜಪೇಟೆನ ಸಂತ ಅನ್ನಮ್ಮ ಪದವಿ ಪೂರ್ವ ಕಾಲೇಜು, ಮಧ್ಯಾಹ್ನ ಗೋಣಿಕೊಪ್ಪದ ಪರಿಮಳ ಮಂಗಳ ವಿಹಾರ, 13 ಬೆಳಿಗ್ಗೆ ಕುಶಾಲನಗರದ ಎಪಿಸಿಎಂಸಿ ಸಭಾಬಾಡೆ, ಮಧ್ಯಾಹ್ನ ಸೋಮರಪೇಟೆನ ಜಾನಕಿ ಕನ್ವೆನ್ಷನ್ ಹಾಲ್, 14 ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾಬಾಡೆಯಲ್ಲಿ ಸಭೆ ನಡೆದಿದೆ ಅಂತ ಇವು ಹೇಳಿದವು. ಇದೇ 14 ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾದೆ 19 ಮುಟ್ಟ ಆಕ್ಷೇಪಣೆಗಳನ್ನ ಸರಿ ಮಾಡಿ ಕಣಕ್ ಜೂನ್ 27 ಆಖಿರಿ ಮತದಾರರ ಪಟ್ಟಿ ಪ್ರಕಟಿಸಲಾದಂತೆ ಜಿಲ್ಲಾಧಿಕಾರಿಯವರು ತಿಳಿಸಿದರು. ಈ ಸಂದರ್ಭ ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಚುನಾವಣಾ ತಹಶೀಲ್ದಾರ್ ಸಿಜಿ ರವಿಶಂಕರ್ ಸೇರಿದಂತೆ ಮುಖ್ಯಪಟ್ಟವು ಹಾಜರಿತು. ಆಧುನೀಕರಣ ಪ್ರಕ್ರಿಯೆಯನ್ನತ್ತ ಕೊಡಗು ಜಿಲ್ಲಾ ಕೃಷಿ ಇಲಾಖೆ ದಾಪುಗಲಿಟ್ಟಿದ್ದು ಜಿಲ್ಲೆಯ ರೈತ ಸಮುದಾಯ ಇದರ ಸದುಪಯೋಗ ಪಡ್ಕೊಂಡದರೊಟ್ಟಿಗೆ ಯಾಂತ್ರೀಕೃತ ಕೃಷಿಯತ್ತ ಹೆಚ್ಚಿನ ಒಲವು ತೋರಿಸೋಕುತ್ತ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶಬಾನ ಎಂ ಶೇಖವು ಕರೆ ಕೊಟ್ಟಳು. ಕೊಡಗು ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಘಟಕದ ಕುಶಾಲನಗರ ರೈತ ಸಂಪರ್ಕ ಕೇಂದ್ರದಲ್ಲಿ ಇಂದು ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಇವು ಕೃಷಿ ಪ್ರಧಾನ ಆದ ಜಿಲ್ಲೆಯಾಗಿದ್ದು ಇಲ್ಲಿ ಎಲ್ಲಾ ತರದ ಬೆಳೆಗಳನ್ನ ಲಾಭದಾಯಕ ಆಗಿ ಬೆಳೆಯಕ್ಕೆ ಅಲ್ಲೆ ಭತ್ತದ ಕೃಷಿ ಲಾಭದಾಯಕ ಅಲ್ಲ. ಕಾಡು ಪ್ರಾಣಿಗಳ ಉಪಟಳ, ಕಾರ್ಮಿಕರ ಸಮಸ್ಯೆಯಿಂದಾಗಿ ಭತ್ತದ ಕೃಷಿ ಕೊಡಗಲಿ ಹಿನ್ನಡೆ ಆಟುತ್ತ ಇವು ಹೇಳಿದವು. ಕಮ್ಮಿ ಸಮಯದಲ್ಲಿ ಜಾಸ್ತಿ ಇಳುವರಿ ಕೊಡುವ ತಳಿಗಳನ್ನ ಬಳಸಿ 90% ಯಂತ್ರೋಪಕರಣದ ಮೂಲಕ ಭತ್ತದ ಕೃಷಿನ ಲಾಭದಾಯಕ ಮಾಡಕತ್ತ ಇವು ಹೇಳಿದವು. ಈ ಸಂದರ್ಭ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಯಾದವ್ ಬಾಬು ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಕರ್ನಾಟಕ ಅರಣ್ಯ ಇಲಾಖೆ ಭಾಗಮಂಡಲ ವಲಯ ಮತ್ತು ಕೆವಿಜಿ ಐಟಿಐ ಕೂಡುಕೂಟಲ್ಲಿ ಕೆವಿಜಿ ಕೈಗಾರಿಕಾ ತರಬೇತಿ ಸಂಸ್ಥೆನ ಅಂಗಳಲ್ಲಿ ವಿಶ್ವ ಪರಿಸರ ದಿನನ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವಲಯ ಅರಣ್ಯಾಧಿಕಾರಿ ರವೀಂದ್ರ ಅವು ಮಾತನಾಡಿ, ಅರಣ್ಯ ಇಲಾಖೆ ಪರಿಸರ ಮತ್ತು ಮನುಷ್ಯನ ನಡುವೆ ಸಂಬಂಧ ಪರಿಸರ ದಿನಾಚರಣೆಯ ಮಹತ್ವನ ಹೇಳಿದವು. ಈ ಸಂದರ್ಭದಲ್ಲಿ ಇಲಾಖೆಯ ವತಿಯಿಂದ ನೀಡಲಾದ ಗಿಡಗಳನ್ನ ಸಂಸ್ಥೆನ ಅಂಗಳಲ್ಲಿ ವಿದ್ಯಾರ್ಥಿಗಳ ಮುಂದಾಳತನದಲ್ಲಿ ನೆಡಲಾಯಿತು. ವಿದ್ಯುತ್ ಹಂಚಿಕೆ ಮಾರ್ಗದಲ್ಲಿ ರಿಪೇರಿ ಕೆಲಸ ಮಾಡಿಕಿರುವುದರಿಂದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದವರ ಕೋರಿಕೆನಂಗೆ ಜೂನ್ 7 ತೆರಳ ನಾಳೆ ಬೆಳಗ್ಗೆ 9:30 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ಮುಟ್ಟ 220 ಕೆವಿ ಕುಶಾಲನಗರ, 33/11 ಕೆವಿ ಸೋಮರಪೇಟೆ, 66/11 ಕೆವಿ ಆಲೂರು ಸಿದ್ದಾಪುರ ಸುಂಟಿಕೊಪ್ಪ ಮಡಿಕೇರಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಆದ್ದರಿಂದ ಕುಶಾಲನಗರ, ಸುಂಟಿಕೊಪ್ಪ, ಸೋಮರಪೇಟೆ, ಮಡಿಕೇರಿ ವ್ಯಾಪ್ತಿನ ಪ್ರದೇಶಗಳಲ್ಲಿ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದೆ ಅಂತ ಮಡಿಕೇರಿ ವಿಭಾಗದ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ತಿಳಿಸಿದರು. ಕೊಡಗು ಜಿಲ್ಲೆಯ ಮಡಿಕೇರಿ, ಸೋಮರಪೇಟೆ, ಹೆಂಗೆ, ಪೊನ್ನಂಪೇಟೆ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಚಾಕರಿಗೆ ಸಂಬಂಧಿಸಿದಂತೆ ಆಯ್ಕೆಯಾದ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ ಮಡಿಕೇರಿ, ಸೋಮರಪೇಟೆ, ಪೊನ್ನಂಪೇಟೆನ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಯಿತು. ಆಕ್ಷೇಪಣೆಗೆ ಏನಾದರೂ ಇದ್ದರೆ ಇದೇ 15 ಕಚೇರಿಗೆ ಸಲ್ಲಿಸಕತ್ತ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥವು ತಿಳಿಸಿದರು.

ಜಿಲ್ಲೆಯ 12 ಗ್ರಾಮ ಪಂಚಾಯತಿರ ಸಮಗ್ರ ನಾಗರಿಕ ಸೇವಾ ಕೇಂದ್ರ ಗ್ರಾಮ ಒನ್ ಶುರು ಮಾಡೋಕೆ ಫ್ರಾಂಚೈಸಿಗಳುಂಡು ಅರ್ಜಿ ಹಾಕಿತೆ. ಸೋಮರಪೇಟೆ ತಾಲೂಕರ ದೊಡ್ಡಮಳತೆ, ಬೆಟ್ಟದಳ್ಳಿ, ಗರ್ವಾಲೆ, ಕೆದಕಲ್, ನಾಕೂರು, ಶಿರಂಗಾಲ, ವಿರಜಪೇಟೆ ತಾಲೂಕರ ಕಾಕೋಟುಪರಂಬು, ಪೊನ್ನಂಪೇಟೆ ತಾಲೂಕರ ನಿಟ್ಟೂರು, ಪೊನ್ನಪ್ಪಸಂತೆ, ಬಲ್ಯಮಂಡೂರು, ಶ್ರೀಮಂಗಲ ಹೋಬಳಿರ ಕೆ ಬಾಡಗಪಿಂಜ, ಪೊನ್ನಂಪೇಟೆ ಹೋಬಳಿರ ಬಿ ಶೆಟ್ಟಿಗೇರಿ, ಕಿರುಗೂರಿಗೆ ಅರ್ಜಿ ಹಾಕಿತ್ತೆಂದು ಚುನಾವಣಾಧಿಕಾರಿ ಅನ್ನ ಜಿಲ್ಲಾಧಿಕಾರಿ ಆಯ್ತುಳ ಡಾಕ್ಟರ್ ಬಿಸಿ ಸತೀಶ್ ಅರಿಚಿಟ್ಟಿತು. ಜಿಲ್ಲೆಯ ಮಡಿಕೇರಿ, ಸೋಮರಪೇಟೆ, ಪಿಂಜ ಪೊನ್ನಂಪೇಟೆ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಉಳ್ಳನ್ನತ ಅಂಗನವಾಡಿ ಕಾರ್ಯಕರ್ತಂಗ ಪಿಂಜ ಸಹಾಯಕಂಗಡ ಚಾಕರಿಗೆ ಆಯ್ಕೆ ಆಯ್ತುಳ ಅಭ್ಯರ್ಥಿಯಡ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಮಡಿಕೇರಿ, ಸೋಮರಪೇಟೆ, ಪಿಂಜ ಪೊನ್ನಂಪೇಟೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯ ಸೂಚನಾ ಫಲಕತ್ತಲು ಇಟ್ಟಿತು. ಆಯ್ಕೆಯನ್ನು ಅಭ್ಯರ್ಥಿಯಡ ಪಟ್ಟಿಲ ಆಕ್ಷೇಪಣೆ ಉಂಡಂಗೆ 15ನೇ ತಾರೀಕಿನ ಒಳಗೆ ಕಚೇರಿಗೆ ಅರಿವಿಕೆ ಕೊಡ್ಕೊಂಡು ಇಲಾಖಾ ಪ್ರಕಟಣೆಯಲ್ಲಿ ಕೇಟಂಡಿತು. ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಅವಶ್ಯವುಳ್ಳ ರಿಪೇರಿ ಪಣ್ಯ ಹುಳ್ಳಿನಲ್ಲಿ ನಾಳೆ ಪೊಲಕ 9:30 24 ಗಂಟೆಗೆ ತಾನೆ ಕುಶಾಲನಗರ, ಕೂಡಿಗೆ, ನಂಜರಾಯಪಟ್ಟಣ, ಶುಂಟಿಕೊಪ್ಪ, ಚೆಟ್ಟಳ್ಳಿ, ಸೋಮರಪೇಟೆ, ಶಾಂತಳ್ಳಿ ಪಿಂಜ ಗೌಡಳ್ಳಿ ಹೋಬಳಿ ವ್ಯಾಪ್ತಿಯ ಗ್ರಾಮಕ್ಕೂ